50 languages. 88. 88. صيغة الماضي للأفعال الواصفة للحال رقم 2. ಸಹಾಯಕ ಕ್ರಿಯಾಪದಗಳ ಭೂತಕಾಲ 2. لم يرد ابني اللعب مع الدمية. ನನ್ನ ಮಗ ಬೊಂಬೆಯ ಜೊತೆ ಆಡಲು ಇಷ್ಟಪಡಲಿಲ್ಲ. لم يرد ابني اللعب بكرة القدم. ನನ್ನ ಮಗಳು ಕಾಲ್ಚೆಂಡು ಆಡಲು ಇಷ್ಟಪಡಲಿಲ್ಲ. لم ترد زوجتي ان تلعب الشطرنج معي. ನನ್ನ ಹೆಂಡತಿ ನನ್ನ ಜೊತೆ ಚದುರಂಗ ಆಡಲು ಇಷ್ಟಪಡಲಿಲ್ಲ. لم يرغب اولادي القيام بنزهه. ನನ್ನ ಮಕ್ಕಳು ವಾಯು ವಿಹಾರಕ್ಕೆ ಬರಲು ಇಷ್ಟಪಡಲಿಲ್ಲ. لم يريد ترتيب الغرفه. ಅವರು ಕೋಣೆಯನ್ನು ಓರಣವಾಗಿ ಇಡಲು ಇಷ್ಟಪಡಲಿಲ್ಲ. لم يريد الذهاب الى الفراش. ಅವರು ಮಲಗಲು ಇಷ್ಟಪಡಲಿಲ್ಲ. لم يسمح له بتناول البوطه. ಅವನು ಐಸ್ಕ್ರೀಮ್ ಅನ್ನು ತಿನ್ನಬಾರದಾಗಿತ್ತು. لم يسمح له بتناول الشوكولا. ಅವನು ಚಾಕ್ಲೇಟ್ ಅನ್ನು ತಿನ್ನಬಾರದಾಗಿತ್ತು. لم يسمح له بتناول الملبس. ಅವನು ಸಕ್ಕರೆ ಮಿಠಾಯಿಗಳನ್ನು ತಿನ್ನಬಾರದಾಗಿತ್ತು. سمح لي ان اتمنى شيئا. ನಾನು ಏನನ್ನಾದರೂ ಆಶಿಸಬಹುದಾಗಿತ್ತು. سمح لي بشراء ثوب. ನಾನು ಒಂದು ಉಡುಗೆಯನ್ನು ಕೊಳ್ಳಬಹುದಾಗಿತ್ತು. سمح لي بتناول حبة شوكولا. ನಾನು ಒಂದು ಚಾಕ್ಲೇಟ್ ಅನ್ನು ತೆಗೆದುಕೊಳ್ಳಬಹುದಾಗಿತ್ತು. هل سمح لك بالتدخين في الطائرة؟ ನೀನು ವಿಮಾನದಲ್ಲಿ ಧೂಮಪಾನ ಮಾಡಬಹುದಾಗಿತ್ತೆ? هل سمح لك بشرب البيرة في المشفى؟ ನೀನು ಆಸ್ಪತ್ರೆಯಲ್ಲಿ ಬಿಯರ್ ಕುಡಿಯಬಹುದಾಗಿತ್ತೆ? هل سمح لك بإدخال الكلب إلى الفندق؟ ನೀನು ನಾಯಿಯನ್ನು ವಸತಿ ಗೃಹದೊಳಗೆ ಕರೆದುಕೊಂಡು ಹೋಗಬಹುದಾಗಿತ್ತೆ? خلال العطلة المدرسية سمح للأطفال البقاء في الخارج لفترة طويلة. ರಜಾ ದಿವಸಗಳಲ್ಲಿ ಮಕ್ಕಳು ಹೆಚ್ಚು ಹೊತ್ತು ಹೊರಗೆ ಇರಬಹುದಾಗಿತ್ತು. وقد سمح لهم اللعب في صحن الدار. ಅವರು ಅಂಗಳದಲ್ಲಿ ತುಂಬಾ ಸಮಯ ಆಡಬಹುದಾಗಿತ್ತು. كما سمح لهم السهرة طويلة. ಅವರು ತುಂಬಾ ಸಮಯ ಎದ್ದಿರಬಹುದಾಗಿತ್ತು.